ಮತ್ತೆ ಭೂಮಿಯ ಲಭ್ಯತೆನೂ ಕೂಡ ಕಡಿಮೆ ಆಗ್ತಾ ಇದೆ, ಹಾಗೆಯೇ ಆಳು ಕಾಳುಗಳ ಸಂಖ್ಯೆನೂ ಕೂಡ ಕಷ್ಟ ಆಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಕಡಿಮೆ ಪ್ರದೇಶದಲ್ಲಿ ಹೆಚ್ಚು ಇಳುವರಿಯನ್ನ ಹೇಗೆ ಪಡ್ಕೋಬಹುದು ತುಂಬಾ ವ್ಯವಸ್ಥಿತವಾದಂತಹ ಸೌಕರ್ಯಗಳೊಂದಿಗೆ, ಉದಾಹರಣೆಗೆ ನೀರಾವರಿ ಆಗಿರ್ಬೋದು ಮತ್ತೆ ಒಳ್ಳೆ ಭೂಮಿ ಆಗಿರ್ಬೋದು, ಹಾಗೇನೆ ಗೊಬ್ಬರಗಳನ್ನು ಉಪಯೋಗಿಸಿಕೊಂಡು ವೈಜ್ಞಾನಿಕವಾಗಿ ಕೃಷಿ ಮಾಡಿದ್ರೆ ಏನು ಫಸಲು ಬರ್ತಾ ಇದೆ ಇವಾಗ ಅದಕ್ಕಿಂತ 2.5 ಪಟ್ಟು ಹೆಚ್ಚು ಫಸಲನ್ನ ಪಡ್ಕೋಬಹುದು. ಅದಕ್ಕೆ ನಾವೇನ್ ಹೇಳ್ತೀವಿ, ಉತ್ಪಾದಕತೆ. ಒಂದು ಜಾಗದಲ್ಲಿ ಎಷ್ಟು ಉತ್ಪಾದನೆಯನ್ನು ಹೆಚ್ಚು ಪಡ್ಕೊಳ್ತೀವೋ ಅಗಲವಾದ ಕೃಷಿಗಿನ್ನ ಇಲ್ಲಿ ಕಡಿಮೆ ಕೃಷಿ ಮಾಡಿಕೊಂಡು ಅಷ್ಟೇ ಒಂದು ಪ್ರಯೋಜನವನ್ನು ಪಡ್ಕೊಳ್ತಕ್ಕಂಥದ್ದು ಅಧಿಕ ಸಾಂದ್ರ ಬೇಸಾಯದ ತತ್ವ. ಈಗಾಗಲೇ ಈ ಒಂದು ಪದ್ಧತಿಯನ್ನ ಅಳವಡಿಸಿಕೊಂಡಿರೋದ್ರಲ್ಲಿ ಪ್ರಮುಖವಾಗಿ ನಮ್ಮ ಭಾರತದಲ್ಲಿ ಆಂಧ್ರಪ್ರದೇಶದ ರೈತರು ಅಂತ ಹೇಳ್ಬೋದು. ಯಾಕೆಂದ್ರೆ ಅಲ್ಲಿ ಸಮತಟ್ಟಾದ ಒಂದು ಪ್ರದೇಶ, ಫಲವತ್ತಾದ ಭೂಮಿ, ಸಾಕಷ್ಟು ನೀರಾವರಿ ವ್ಯವಸ್ಥೆ ಇದೆ, ಮತ್ತೆ ಎಲ್ಲಾ ಕೃಷಿ ಪರಿಕರಗಳನ್ನ ಪಡ್ಕೊಂಡು ಒಳ್ಳೆ ಕೃಷಿಯನ್ನ ಸೀಬೆ ಬೆಳೆಯಲ್ಲಿ ಮಾಡ್ತಾ ಇದ್ದಾರೆ, ಹಾಗೇನೆ ಮಾವು ಬೆಳೆಯಲ್ಲಿ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವೇನು ಕಡಿಮೆ ಇಲ್ಲ ಕೊಡಗಿನಲ್ಲಿ ಅಂತ ಹೇಳಿ ಕಾಫಿಯನ್ನು ಕೂಡ ಹೈ ಡೆನ್ಸಿಟಿ ಪ್ಲಾಂಟಿಂಗ್ ಸಿಸ್ಟಮ್ ನಲ್ಲಿ ಪ್ರಯೋಗಾತ್ಮಕವಾಗಿ ಮಾಡಿ ಯಶಸ್ವಿನೂ ಕೂಡ ಆಗಿದ್ದಾರೆ. ನಾವೆಲ್ಲ ಕೇಳ್ತಾ ಇದೀವಿ ಆರ್ಡಿ ಸಿಸ್ಟಮ್ ಅಂತ, ಗುಡ್ಡೆ ಹೊಸೂರಿನ ಡಿಸೋಜ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಹಾಗೇನೆ ಇದರಲ್ಲಿ ಪ್ರಮುಖವಾಗಿ ಒಂದು ಅಂತರ ಇಲ್ಲಿ ಹೇಳಬೇಕು ಅಂತ ಹೇಳಿದ್ರೆ, ಸೀಬೆಯಲ್ಲಾದ್ರೆ 1 ಎಕರೆಗೆ 2,000 ಗಿಡಗಳನ್ನ ನೆಡ್ತಕ್ಕಂಥದ್ದು, ಅಂದ್ರೆ ಅದರ ಅಂತರ 2 ಮೀಟರ್ ಬೈ 1 ಮೀಟರ್. ಹಾಗೆ 2 ಬೈ 2 ಮೀಟರ್ ಹಾಕೊಂಡ್ರೆ 1,000 ಗಿಡಗಳನ್ನ ನೆಡಬಹುದು, 2 ಮೀಟರ್ ಬೈ 3 ಮೀಟರ್ ಹಾಕೊಂಡ್ರೆ 800 ಗಿಡಗಳನ್ನ ನೆಟ್ಕೋಬಹುದು, ಹಾಗೆ 3 ಮೀಟರ್ ಮತ್ತೆ 3 ಮೀಟರ್ ಅಂತರದಲ್ಲಿ ಮಾಡ್ಕೊಂಡ್ರೆ 440 ಗಿಡಗಳು ಸಿಗ್ತವೆ. ಆದ್ರೆ ಸಾಮಾನ್ಯವಾಗಿ ಇದೇ ಹಾಕುವಂತದ್ದು ಎಲ್ಲ ನೋಡಿದಾಗೆ ಸುಮಾರು ಒಂದು 25 ಅಡಿ 25 ಅಡಿ ಅಂತರ ಕೊಟ್ಟು ಬಿಡ್ತೀವಿ, ಸಂಖ್ಯೆಗಳು ಬಹಳಷ್ಟು ಕಡಿಮೆ ಆಗ್ಬಿಡ್ತವೆ. 70 ರಿಂದ 80 ಒಂದು ಎಕರೆಗೆ ಹಾಕ್ತೀವಿ ಅಷ್ಟೇ. ಇಲ್ಲಿ ಗಿಡಗಳ ಸಂಖ್ಯೆ ಬಹಳಷ್ಟು ಕಡಿಮೆ ಆಗಿರುತ್ತೆ, ಆದ್ರೆ ಬಾಳಿಕೆ ಸಾಕಷ್ಟು ವರ್ಷಗಳ ಕಾಲ ಬರುತ್ತೆ. ಅಧಿಕ ಸಾಂದ್ರ ಬೇಸಾಯ ಪದ್ಧತಿಯಲ್ಲಿ ಅತಿ ಹೆಚ್ಚು ಗಿಡಗಳು ಇರ್ತವೆ, ಬಾಳಿಕೆ ಬಹಳ ಕಡಿಮೆ ಬರುತ್ತೆ. ಈಗೆಲ್ಲರೂ ಕೂಡ ಬಯಸೋದು ಅದನ್ನೇ ಅಲ್ವಾ, ಇವತ್ತಾಕಿ ನಾಳೆ ಬರಬೇಕು ಅಂತ ಆದಾಯ. ಆ ಒಂದು ನಿಟ್ಟಿನಲ್ಲಿ ಈ ಅಧಿಕ ಸಾಂದ್ರ ಬೇಸಾಯದಲ್ಲಿ ಯಶಸ್ವಿಯಾದ ಬೆಳೆಗಳು ಅಂತ ಹೇಳಿದ್ರೆ, ಒಂದು ನಾನು ಈಗಾಗಲೇ ಹೇಳಿದಾಗೆ ಸೀಬೆ, ಮತ್ತೆ ಮಾವು, ಕಾಫಿಯಲ್ಲೂ ಕೂಡ ಪ್ರಯತ್ನವನ್ನು ಪಟ್ಟಿದ್ದಾರೆ, ಯಶಸ್ವಿ ಆಗಿದ್ದಾರೆ. ಜರ್ಮಿ ಡಿಸೋಜ ಅವರು ಈಗಾಗಲೇ ಗಮನಕ್ಕೆ ಬಂದಿರಬಹುದು. ಇತರೆ ಬೆಳೆಗಳಲ್ಲೂ ಕೆಲವೊಬ್ರು ಮಾಡಿದಾರೆ ಅಂತ ಅನ್ನೋ ತರ ಕೇಳಿದ್ವಿ. ಈಗ ದಾಳಿಂಬೆ, ಸಪೋಟ, ಮತ್ತೆ ಮಲ್ಲಿಗೆ, ಕನಕಾಂಬರ, ಇವುಗಳಲ್ಲೂ ಕೂಡ ಪ್ರಯತ್ನವನ್ನ ಪಟ್ಟಿದ್ದಾರೆ. ಮತ್ತೆ ಗೋಡಂಬಿ ಬೆಳೆಯಲ್ಲೂ ಕೂಡ ಅಧಿಕ ಸಾಂದ್ರ ಬೇಸಾಯ ಪದ್ಧತಿಯನ್ನು ಅಳವಡಿಸಿಕೊಂಡಿರೋದು ನಾವು ನೋಡಬಹುದು. ತಾವು ಹೇಳ್ತಾ ಇದ್ರೆ ಏನು, 10 ಎಕರೆ ನಾಟಿ ಮಾಡಿದ್ರೆ ಬೆಳೀತಾ ಬೆಳೀತಾ ತೊಂದರೆ ಆಗೋದಿಲ್ವಾ, 1 ವರ್ಷ 2 ವರ್ಷ ಚೆನ್ನಾಗಿ ಫಸಲು ಬರುತ್ತೆ, ನಂತರ ಏನ್ ಮಾಡಬಹುದು ಅಂತ ಒಂದು ಆಲೋಚನೆ ನಮ್ಮ ರೈತರಲ್ಲಿ ಬಂದೇ ಬರುತ್ತೆ, ಏನ್ ಹೇಳ್ತೀರಿ? ಸಾಮಾನ್ಯವಾಗಿ ಎಲ್ಲಾ ರೈತರಲ್ಲೇ ಬರುತ್ತೆ, ಸಾಧ್ಯನಾ ಅಂತ ಹೇಳಿದ್ರೆ ಸಾಧ್ಯ ಖಂಡಿತವಾಗ್ಲೂ ಇದೆ. ಆದ್ರೆ ಇಲ್ಲಿ ತಂತ್ರಜ್ಞಾನ ಬಹಳ ಮುಖ್ಯ. ಯಾಕೆ ಅಂತ ಹೇಳಿದ್ರೆ, ವಿಶೇಷವಾಗಿ ನಾವು ಗಿಡಗಳಿಗೆ ತರಬೇತಿ ಕೊಡೋದು ಅಂತ ಹೇಳ್ತೀವಿ, ಹಾಗೇನೆ ಕಪತ್ ಅಂತ ಏನ್ ಹೇಳ್ತೀವಿ, ಪ್ರೂನಿಂಗ್ ಬಹಳ ಮುಖ್ಯ. ಸರಿಯಾದ ಆಕಾರದಲ್ಲಿ ಇಟ್ಕೋಬೇಕು, ನಿಗದಿತವಾಗಿ ಇಟ್ಕೋಬೇಕು, ಜೊತೆಗೆ ಸ್ವಲ್ಪ ವರ್ಷಗಳ ಆದ ಮೇಲೆ ಅದರ ಒಂದು ಸಂಖ್ಯೆನ 50% ತರಬೇಕು. ಇದು ಬಹಳ ಮುಖ್ಯ. ಇದೇ ತಂತ್ರಜ್ಞಾನ ಅಧಿಕ ಸಾಂದ್ರ ಬೇಸಾಯದಲ್ಲಿ ಇರ್ತಕ್ಕಂಥದ್ದು. ಹಾಗೇನೆ ನಾವು ಪೋಷಣೆಯನ್ನ ಮಾಡ್ಬೇಕಾದ್ರೆ ನೀರಾವರಿ ಆಗಿರ್ಬೋದು, ಹನಿ ನೀರಾವರಿ ಬಳಸ್ಕೊಳ್ತಕ್ಕಂಥದ್ದು, ಬಸಾವರಿ ಬಳಸ್ಕೊಳ್ತಕ್ಕಂಥದ್ದು, ಹಾಗೇನೆ ನಾವು ಪೋಷಕಾಂಶಗಳನ್ನ ಭೂಮಿಗೂ ಕೂಡ ರಸಗೊಬ್ಬರವಾಗಿ ಕೊಡ್ತಕ್ಕಂಥದ್ದು, ಹಂತ ಹಂತವಾಗಿ ಕೊಡ್ತಕ್ಕಂಥದ್ದು, ಪ್ರತಿ ತಿಂಗಳು ಕೊಡ್ತಕ್ಕಂಥದ್ದು, ಮತ್ತೆ ಎಲೆಗಳ ಮೇಲೆ ಸಿಂಪರಣೆ ಮಾಡ್ತಕ್ಕಂಥದ್ದು, ಸೂಕ್ಷ್ಮ ಜೀವಿಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಮತ್ತೆ ಸೂಕ್ಷ್ಮ ರಸಗೊಬ್ಬರಗಳನ್ನ ಉಪಯೋಗಿಸ್ಕೊಳ್ತಕ್ಕಂಥದ್ದು, ಎಲ್ಲವೂ ತಂತ್ರಜ್ಞಾನ ಇದರಲ್ಲಿ ಅಳವಡಿಸ್ಕೋಬೇಕಾಗತ್ತೆ. ನಿಜ, ಅದು ನೀರಿರೋ ಜಾಗ ನೀರಿಲ್ಲದ ಜಾಗ ಅನ್ನೋದಕ್ಕಿಂತ ಕೆಲವೊಂದು ಬೆಳೆಗಳಲ್ಲಿ ನಿಬಿಡ ನಾಟಿ ಪದ್ಧತಿಯನ್ನ ಅಥವಾ ತಾವು ಹೇಳಿದಂತೆ ಹೆಚ್ಚು ಸಾಂದ್ರತೆ ಇಟ್ಕೊಂಡು ಬೆಳೆಯುವ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡು ಹೋಗ್ಬೋದು. ಆದ್ರೆ ಪ್ರತಿ ವರ್ಷನೂ ಗಮನಿಸ್ತಾ ಹೋಗ್ಬೇಕು. ಒಂದೊಂದು ಗಿಡ ತುಂಬಾ ಒತ್ತೊತ್ತಾಗಿ ಸೇರ್ಕೊಂಡಾಗ ಸಮಸ್ಯೆ ಆಗ್ಬಹುದು. ಅದಕ್ಕೆ ತಾವು ಹೇಳಿದಂಗೆ ಯಾವ ಟೊಂಗೆಗಳನ್ನ ತೆಗಿಬೇಕು, ಹೇಗೆ ಹೇಗೆ ಅದನ್ನ ಮುಂದೆ ಬೆಳೆಯೋ ರೀತಿಯಲ್ಲಿ ಗಮನಿಸ್ಬೇಕು. ಆಮೇಲೆ ಬೆಳೆದಂತೆಲ್ಲ 4-6 ವರ್ಷ ಆದ್ಮೇಲೆ ಮಧ್ಯದಲ್ಲಿ ಯಾವ್ಯಾವ ಗಿಡಗಳನ್ನ ತೆಗಿಬೇಕು ಅನ್ನೋದ್ರ ಬಗ್ಗೆ ಆಲೋಚನೆ ಮಾಡ್ತಾ ಹೋಗ್ಬೇಕು ಅನ್ಕೂಲವೇ. ಈ ರೀತಿ ಹೇಳ್ಬಹುದು. ಸಾಮಾನ್ಯವಾಗಿ ಅಧಿಕ ಸಾಂದ್ರ ಬೇಸಾಯದಲ್ಲಿ ಹತ್ತತ್ರ ಗಿಡಗಳು ಇರೋದ್ರಿಂದ ಗಿಡಗಳ ಎತ್ತರ ಬಹಳಷ್ಟು ಕಡಿಮೆ ಇರುತ್ತೆ, ಅಗಲ ಜಾಸ್ತಿ ಇರುತ್ತೆ. ಎತ್ತರ ಮತ್ತೆ ಅಗಲ ಸಮ ಪ್ರಮಾಣವಾಗಿ ಇರಬೇಕು, ಎಲ್ಲ ತಿಳ್ಕೋಬೇಕಾದಂತ ಒಂದು ದೊಡ್ಡ ವಿಷಯ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಸೀಬೆ ಮರದಲ್ಲಿ ದೊಡ್ಡ ಮರ ಇದ್ರೂ ಕೂಡ ಅದು 100 ಹಣ್ಣು ಬಿಟ್ಟಿದ್ರು ಕೂಡ ಸಿಗ್ತಕ್ಕಂಥದ್ದು ಬಹಳಷ್ಟು ಕಡಿಮೆ. ನಮ್ಗೆ ಗುಣಮಟ್ಟದ್ದಾಗಿರ್ತಕ್ಕಂಥ ಅದ್ರ ಮೇಲೆ ಯಾವುದೇ ಒಂದು ಚುಕ್ಕೆ ಇರೋದಿಲ್ಲ, ಅದು ಸರಿಯಾದ ಒಂದು ಬಣ್ಣವನ್ನ ಪಡ್ಕೊಂಡಿರುತ್ತಾ, ಮತ್ತೆ ಅದು ಇಟ್ಟ ಮೇಲೆ ಎಷ್ಟು ದಿನ ಬಾಳಿಕೆ ಬರುತ್ತೆ, ಇವುಗಳ ಅಂಶ ಬಹಳ ಮುಖ್ಯ. ಯಾಕೆಂದ್ರೆ ಅದಕ್ಕೆ ಅಷ್ಟೇ ಪ್ರಮಾಣದಲ್ಲಿ ಸೂರ್ಯನ ರಶ್ಮಿ ಕರೆಕ್ಟ್ ಆಗಿ ಸಿಗಬೇಕು, ಹಾಗೇನೆ ಎಲ್ಲಾ ನಿರ್ವಹಣೆಗಳು ಆ ಬೆಳೆಗೆ ಸಿಕ್ಕಿ ಅದು ದಷ್ಟಪುಷ್ಟವಾಗಿ ಒಂದೇ ತರ ಆಕಾರದಲ್ಲಿ ಬರಬೇಕು, ಅದು ಬಹಳ ಆಕರ್ಷಕವಾಗಿರ್ಬೇಕು. ನಾವು ಸಾಮಾನ್ಯವಾಗಿ ಕೇಳ್ತಾ ಇರ್ತೀವಿ ಕೆಜಿ ಸೀಬೆ ಅಂತ ಹೇಳಿ, ಎಷ್ಟು ಚೆನ್ನಾಗಿರುತ್ತೆ ನೋಡ್ಲಿಕ್ಕೆ, ಒಂದೇ ಆಕಾರ, ಒಂದೇ ದಪ್ಪ, ಒಂದೇ ಬಣ್ಣ. ಇದನ್ನೇ ಅಲ್ವಾ ನಾವು ಗುಣಮಟ್ಟ ಅಂತ ಹೇಳೋದು. 100 ಹಣ್ಣು ಇಲ್ಲದೆ ಇದ್ರೂ ಪರವಾಗಿಲ್ಲ, 10 ಹಣ್ಣಾರು ಹೀಗೆ ಇರಬೇಕು ಅಂತ ಬಯಸ್ತೀವಿ ನಾವು. ಹಾಗೆ ಗುಣಮಟ್ಟದ ಫಸಲನ್ನ ಮತ್ತೆ ಅಧಿಕ ಫಸಲನ್ನ ಪಡ್ಕೋಬೇಕು ಅಂತ ಹೇಳಿದ್ರೆ ನಮ್ಮ ನಿರ್ವಹಣೆ ಅದಕ್ಕೆ ಪ್ರತಿ ಹಂತದಲ್ಲೂ ಸಿಗುವ ಹಾಗೆ ಇರಬೇಕು. ಅದಕ್ಕೋಸ್ಕರ ನಾವಿಲ್ಲಿ ಎತ್ತರವನ್ನ ಕಡಿಮೆ ಮಾಡಿದ್ದೇವೆ ಮತ್ತೆ ಅಗಲವನ್ನ ಕಡಿಮೆ ಮಾಡಿದ್ದೇವೆ. ನಮ್ಮ ಕೈ ಈ ಕಡೆಯಿಂದ ತಾಚಿದ್ರೆ ಆ ಕಡೆ ಕೊನೆಗೆ ದಾಟಬೇಕು, ಈ ಕಡೆ ತಾಚಿದ್ರೆ ಆ ಗಿಡದ ದಾಟಬೇಕು. ಹಾಗೆ ಸುಮಾರು 1.5 ರಿಂದ 2 ಮೀಟರ್ ಸುತ್ತಳತೆಯಲ್ಲೇ ಅವು ಇರ್ತಾವ ಗಿಡಗಳು. ಮತ್ತೆ 2 ಅಡಿ ಆದ್ಮೇಲೆ ಅದನ್ನ ನಾವು ನಿಪ್ಪಿಂಗ್ ಅಂತ ಹೇಳ್ತೀವಿ, ಕಟ್ ಮಾಡ್ತೀವಿ ತುದಿಯನ್ನ. ಅಲ್ಲಿಂದ 3-4 ಕೊಂಬೆಗಳನ್ನ ಬರವಾಗಿ ಮಾಡ್ತೀವಿ. ಆ ಕೊಂಬೆಗಳು ಮತ್ತೆ 1 ಅಡಿ ಆದ್ಮೇಲೆ ಕಟ್ ಮಾಡ್ತೀವಿ 4 ಕೊಂಬೆಗಳನ್ನ. ಮತ್ತೆ ಉಪ ಕೊಂಬೆಗಳು ಬರ್ತವೆ, ಅವುಗಳ ಆಕಾರವನ್ನ ನಾವು ಕಾಪಾಡ್ತೀವಿ. ಮತ್ತೆ ಪ್ರತಿಯೊಂದು ಹಣ್ಣು ಕೂಡ ಗುಣಮಟ್ಟದಿಂದ ಕೂಡಿರ್ಬೇಕು ಅಂತ ಹೇಳಿದ್ರೆ ಸರಿಯಾಗಿ ಸೂರ್ಯನ ಶಾಖ ತಗಲಬೇಕು, ಗಾಳಿ ಆಡುವ ಪ್ರಮಾಣ ಸರಿಯಾಗಿ ಇರಬೇಕು. ಹೌದು, ಹಾಗೇನೆ ನಾವು ಕೊಟ್ಟಂತ ಎಲ್ಲ ಕೃಷಿ ಪರಿಕರಗಳು ಆ ಬೆಳೆಗೆ ಸಿಗ್ತಾ ಇರಬೇಕು. ಆವಾಗ ಗುಣಮಟ್ಟದಾಗ ಕೂಡ ಇರುತ್ತೆ, ಮತ್ತೆ ನಮಗೆ ಕೈಗೆ ನೇರವಾಗಿ ಸಿರೋದ್ರಿಂದ ಎಲ್ಲದೂ ಕೂಡ ಫಸಲು ಸಿಗುತ್ತೆ. ಕಣ್ಣಿಗೆ ಕಾಣೋದು ನಮ್ಗೆ ಯಾವಾಗ್ಲೂ ಚೆನ್ನಾಗಿರುತ್ತೆ, ಕಣ್ಣಿಗೆ ಕಾಣೋದು ಯಾವಾಗ್ಲೂ ಹಾಳಾಗ್ತಾ ಇರುತ್ತೆ. ಆ ಒಂದು ತತ್ವದಲ್ಲಿ ಈ ಒಂದು ಪದ್ಧತಿ ಬಹಳ ಯಶಸ್ವಿಯಾಗಿ ಮಾವನಲ್ಲಿ ತುಂಬಾ ಮಾಡಿದ್ದಾರೆ. ಇತ್ತೀಚೆಗೆ ಮುಂದುವರೆದು ಹಸಿರು ಮನೆಯಲ್ಲಿ ಅಧಿಕ ಸಾಂದ್ರದ ಪದ್ಧತಿಯ ಅಳವಡಿಕೆಯಲ್ಲಿ ಮಾವು, ಸೀಬೆ ಇವನ್ನೆಲ್ಲವನ್ನು ಕೂಡ ಮಾಡಿದ್ದಾರೆ. ಕೊಡಗಿನಲ್ಲಿ ಕಿತ್ತಳೆ ಅನೇಕರು ಬೆಳೆಕೊಳ್ತಾರಲ್ಲ, ಕಿತ್ತಳೆಯಲ್ಲಿ ಈ ಪದ್ಧತಿಯನ್ನ ಅಳವಡಿಕೆ ಮಾಡ್ಕೊಳ್ಬಹುದಲ್ವಾ? ಖಂಡಿತ ಮಾಡಿ. ಅದೇ ಇಲ್ಲಿ ಭೂಮಿ ಬಹಳ ಫಲವತ್ತತೆ ಆಗಿರ್ಬೇಕು, ಸಮತಟ್ಟವಾಗಿ ಇರಬೇಕು, ಅದು ಬಹಳ ಮುಖ್ಯ. ಮತ್ತೆ ಹನಿ ನೀರಾವರಿ ಅಳವಡಿಸ್ಕೋಬೇಕು, ರಸಾವರಿ ಪದ್ಧತಿ ಅಳವಡಿಸ್ಕೋಬೇಕು, ಹೆಚ್ಚು ಸೂರ್ಯನ ರಶ್ಮಿ ತಾಕಬೇಕು ಬೆಳೆ. ಹೌದು, ಅರೆಮಲೆನಾಡು ಮತ್ತು ಬಯಲು ಪ್ರದೇಶಗಳ ಕಡೆ ಸೀತಾಫಲವನ್ನು ಆರಾಮಾಗಿ ಬಳಕಬಹುದು. ಸೀತಾಫಲಕ್ಕೂ ಈ ಒಂದು ಪದ್ಧತಿ ಅನ್ವಯ ಆಗ್ತದೆ. ಆದ್ರೆ ತೆಂಗು, ಅಡಿಕೆ ಈ ತರದ ಮರಗಳಿಗೆ ಆಗ್ಲಿ ಆಗುದಿಲ್ಲ. ಯಶಸ್ವಿ ಅಂತ ಹೇಳಿದ್ರೆ ಸೀಬೆ, ಮಾವು, ಮತ್ತೆ ಗೋಡಂಬಿನಲ್ಲೂ ಕೂಡ ಮಾಡಿರೋದ್ ನಾವು ನೋಡಿದ್ದೇವೆ, ಯಶಸ್ವಿ ಆಗಿದೆ. ದಾಳಿಂಬೆಯಲ್ಲಿ ಕೂಡ ಮಾಡಿದ್ದಾರೆ. ಕಾಳು ಮೆಣಸಿನಲ್ಲಿ ಏನಂತೀರಿ? ಕಾಳು ಮೆಣಸು ಒಂದ್ ಸ್ವಲ್ಪ ನೆರಳಿನ ಆಶ್ರಯದಲ್ಲಿ ಬರ್ತಕ್ಕಂಥದ್ದು, ಆದ್ರೆ ಬ್ರೆಜಿಲ್ ಮತ್ತೆ ಆ ಕಡೆ ಎಲ್ಲ ನೋಡಿದ್ರೆ ನೆರಳು ಇಲ್ದಲೇನೆ ಬೆಳೆ ಮಾಡ್ತಾರೆ. ಹೌದು, ಖಂಡಿತವಾಗ್ಲೂ ಇದನ್ನು ಕೂಡ ಅಧಿಕ ಸಾಂದ್ರ ಪದ್ಧತಿಯಲ್ಲಿ ಮಾಡಬಹುದು. ಆದ್ರೆ ಭೂಮಿ ಸಮತಟ್ಟವಾಗಿರ್ಬೇಕು, ವಾತಾವರಣದಲ್ಲಿ ಏರುಪೇರುಗಳು ಜಾಸ್ತಿ ಇರಬಾರದು. ಮತ್ತೆ ಸಮತಟ್ಟವಾಗಿ ಇಲ್ಲದೆ ಇರತಕ್ಕಂಥದ್ದು, ಮತ್ತೆ ಕಳೆ ಕಡಿಮೆ ಬರ್ತಕ್ಕಂಥದ್ದು, ಸೂಕ್ತ ತಂತ್ರಜ್ಞಾನಗಳನ್ನು ಅಳವಡಿಸಿಕೊಂಡು ಖಂಡಿತವಾಗ್ಲೂ ಕಾಳು ಮೆಣಸನ್ನ ಬೆಳೆದು ಕೆಲವರೆಲ್ಲ ಪ್ರಯತ್ನವನ್ನ ಪಡ್ತಾ ಇದ್ದಾರೆ, ಖಂಡಿತ ಮಾಡಬಹುದು. ಇದ್ರ ಜೊತೆಗೆ ನಾವು ಬುಷ್ ಪೇಪರ್ ಅಂತ ಹೇಳ್ತೀವಲ್ಲ, ಬಹಳ ಸುಲಭವಾಗಿ ಇದನ್ನ ಮಾಡಬಹುದು. ಏಲಕ್ಕಿಯಲ್ಲಿ ಏನಂತೀರಿ? ಖಂಡಿತವಾಗ್ಲೂ ಇದು ಕೂಡ ಏಲಕ್ಕಿಗೆ ಬಹಳ ಸೂಕ್ತವಾಗುತ್ತೆ. ಏಲಕ್ಕಿ ಬೆಳೆಯನ್ನು ಕೂಡ ಅಧಿಕ ಸಾಂದ್ರ ಪದ್ಧತಿಯಲ್ಲಿ ಮಾಡಬಹುದು. ಈಗಾಗಲೇ ನಾನು ಹೇಳಿದಾಗೆ ಆ ಒಂದು ಅಳವಡಿಕೆ ಬಹಳ ವರ್ಷಗಳಿಂದಲೇ ಬಂದಿದೆ. ನಾವೇ ಹೇಳ್ತೀವಿ, 6 ಅಡಿಗೆ 6 ಅಡಿಗೆ ಆಗ್ತಾ ಇದೀವಿ. ಈಗ ಮಾವನ್ನೆಲ್ಲ 30 ಅಡಿ 30 ಅಡಿಗೆ ಆಗ್ತಾ ಇದೀವಿ. ಅಧಿಕ ಸಾಂದ್ರ ಪದ್ಧತಿಯಲ್ಲಿ ಹೇಳ್ತಾ ಇದೀವಿ ಇವತ್ತು 5 ಅಡಿ 5 ಅಡಿ. ಹಾಗೆ ಈಗ ಏಲಕ್ಕಿಗೂ ಕೂಡ ಅಂತರವನ್ನ ಕಡಿಮೆ ಮಾಡ್ಕೋಬಹುದು. ಇಲ್ಲಿ ಗಿಡ ದೊಡ್ಡದಾಗಿರೋದಕ್ಕಿಂತ ಚಿಕ್ಕ ಗಿಡದಲ್ಲಿ ಜಾಸ್ತಿ ಫಸಲು ತೆಗೆಯೋದು ಬಹಳ ಮುಖ್ಯ. ಜೊತೆಗೆ ಈ ನಿಬಿಡ ನಾಟಿ ಪದ್ಧತಿಯಲ್ಲಿ ಕಳೆಗಳನ್ನ ಹತೋಟಿ ಮಾಡಿಕೊಂಡು ಹೆಚ್ಚು ಕೆಲಸಗಳಿಲ್ದಲೇ ನೋಡ್ತಾನೆ ಒಳ್ಳೆ ಇಳುವರಿ ಪಡ್ಕೊಳ್ಬಹುದು. ಆಮೇಲೆ ಒಂದು ಹಂತದ ಬಳಿಕ ಅವುಗಳನ್ನ ನಿಯಂತ್ರಣಕ್ಕೆ ಒಳಪಡಿಸಿ ಫಸಲನ್ನ ಮುಂದುವರಿಸಬಹುದು ಅಲ್ವಾ? ಖಂಡಿತವಾಗ್ಲೂ, ಯಾಕೆಂದ್ರೆ ಸಂಪೂರ್ಣವಾಗಿ ಆ ಪ್ರದೇಶ ಆ ಬೆಳೆಯಿಂದ ಮುಚ್ಚಿ ಹೋಗಿರುತ್ತೆ. ಕಳೆಗಳು ಬರತಕ್ಕಂಥದ್ದು ಬಹಳ ಕಡಿಮೆ. ಹಾಗೇನೆ ನಾವು ಎಲ್ಲಾ ಎಚ್ಚರಿಕೆಗಳನ್ನ ತೆಗೆದುಕೊಂಡು ಬಹಳ ಆಸೆ ಇಟ್ಕೊಂಡು ಈ ಬೆಳೆಯನ್ನ ಬೆಳೆಸ್ತಾ ಇರ್ತೀವಿ. ಯಾಕೆ ಹೇಳಿ ಕಡಿಮೆ ಪ್ರದೇಶವಾಗಿರೋದು. ಹೌದು, ಈ ನಿಟ್ಟಿನಲ್ಲಿ ಸಾಂದ್ರ ಪದ್ಧತಿಯನ್ನ ಅನುಸರಿಸಿ ಮಾಡಬಹುದು. ಒಟ್ಟಾರೆ ಯಾವ್ಯಾವ ಗಿಡ ಮರಗಳನ್ನ ಅವುಗಳ ಟೊಂಗೆಗಳನ್ನ ಕಡಿಲಿಕ್ಕೆ ಆಗ್ತದೆ ಅಥವಾ ಮುಂದೆ ಅವುಗಳಿಗೆ ಒಂದು ರೂಪ ಕೊಟ್ಕೊಂಡು ಮುಂದುವರ್ಸ್ಲಿಕ್ಕೆ ಆಗ್ತದೆ ಅಂತವನ್ನೆಲ್ಲ ಈ ಒಂದು ಪದ್ಧತಿಗೆ ಅಳವಡಿಕೆ ಮಾಡ್ಕೊಳ್ಬಹುದು. ಬಹಳ ಚೆನ್ನಾಗಿ ಹೇಳಿದ್ರಿ. ಯಾವೆಲ್ಲ ಕಪಟ ಮಾಡ್ಲಿಕ್ಕೆ ಹೊಂದಿಕೆ ಆಗ್ತದೆ ಆ ಬೆಳೆಗಳು ತುಂಬಾ ಚೆನ್ನಾಗಿ ಸೂಕ್ತವಾಗ್ತವೆ. ಹೌದು ಹೌದು, ಯಾಕೆಂದ್ರೆ ನಾವು ಪ್ರೂನಿಂಗ್ ವಿತ್ ಸ್ಟ್ಯಾಂಡಿಂಗ್ ಎಬಿಲಿಟಿ ಅಂತ ಹೇಳ್ತೀವಿ. ಉದಾಹರಣೆಗೆ ಗ್ರೇಪ್ಸ್ ಅಂತ ಹೇಳ್ತೀವಿ, ಎಷ್ಟೇ ಕಟ್ ಮಾಡಿ ಮತ್ತೆ ಮತ್ತೆ ಚಿಗುರ್ತಾರೆ. ಅದನ್ನ ಆಗಿನ ಬಿಟ್ರೆ ಅದ್ರ ಬೆಳವಣಿಗೆ ಅಷ್ಟು ಇರೋದಿಲ್ಲ. ಹೌದು, ಸೀಬೆಯಲ್ಲೇ ಯಾಕೆ ಈ ಪದ್ಧತಿ ಯಶಸ್ವಿಯಾಗಿದೆ ಅಂತ ಹೇಳಿದ್ರೆ, ನಮಗೆ ಫಸಲು ವರ್ಷಕ್ಕೆ 3 ಸಲ ಸಿಗುತ್ತೆ. ಆದ್ರೆ ನಾವು ಪಡ್ಕೊಳ್ತಕ್ಕಂಥದ್ದು ಸಾಮಾನ್ಯವಾಗಿ ಒಂದೇ ಫಸಲು. ಎಲ್ಲಾ ಒಂದು ತಾಂತ್ರಿಕತೆಗಳನ್ನು ತಿಳ್ಕೊಂಡು ನಾವು ಸೀಬೆಯಲ್ಲಿ 3 ಫಸಲನ್ನು ತೆಗಿಬೋದು. ಯಾಕೆಂದ್ರೆ ಅಂಬೆ ಬಹಾರ್ ಅಂತ ಹೇಳ್ತಾರೆ. ಅಂಬೆ ಬಹಾರ್ ಅಂದ್ರೆ ಫೆಬ್ರವರಿ ತಿಂಗಳಿನಲ್ಲಿ ಹೂ ಆಗುತ್ತೆ. ಹಾಗೆ ಮೃಗ್ ಬಹಾರ್ ಅಂತ ಹೇಳ್ತೀವಿ, ಅದು ಜೂನ್ ನಲ್ಲಿ ಆಗುತ್ತೆ. ಹಾಗೆ ಹಸ್ತ ಬಹಾರ್ ಅಂತ ಹೇಳ್ತೀವಿ, ಅದು ಒಂದು 3 ತಿಂಗಳು ಕಳೆದ ನಂತರ ಮಾರ್ಚ್ ಅಲ್ಲಿ ಆಗುತ್ತೆ. ಅಂದ್ರೆ ಹೂವಿನಿಂದ ಕಾಯಿಗೆ ಒಂದು 3 ತಿಂಗಳ ಅಂತರ. ಹಾಗೆ 3 ಬೆಳೆನ ನಾವು ಸೀಬೆಯಲ್ಲಿ ತೆಗಿಬಹುದು. ಹೌದು, ಸರಿಯಾಗಿ ನಿರ್ವಹಣೆಯನ್ನ ತರಬೇತಿ ಮತ್ತೆ ಪ್ರೂನಿಂಗ್ ಅನ್ನ ಮಾಡಿದ್ರೆ 3 ಬೆಳೆಯನ್ನ ಪಡ್ಕೋಬಹುದು. ಜೊತೆಗೆ ಇದ್ರ ಇನ್ನೊಂದು ವಿಶೇಷ ಗುಣ ಏನು ಅಂತ ಹೇಳಿದ್ರೆ ಆಫ್ ಸೀಸನ್ ಪ್ರೊಡಕ್ಷನ್. ಅಂದ್ರೆ ನಾವು ಪ್ರೂನಿಂಗ್ ಮಾಡಿ 90 ದಿವಸಕ್ಕೆ ಸರಿಯಾಗಿ ಬೆಳೆ ಬರುತ್ತೆ. ಹಾಗಾದ್ರೆ ನಮ್ಗೆ ಯಾವಾಗ ಸೀಬೆ ಇರೋದಿಲ್ಲ ಮಾರ್ಕೆಟ್ ನಲ್ಲಿ, ಅದಕ್ಕಿಂತ ಹಿಂದೆ 3 ತಿಂಗಳು ನಾವು ಪ್ರೂನಿಂಗ್ ಅನ್ನ ಮಾಡಿದ್ರೆ ಸರಿಯಾಗಿ ಒಳ್ಳೆ ಬೆಲೆ ಬರೋ ಟೈಮ್ಗೆ ನಮ್ಗೆ ಫಸಲು ಬರುತ್ತೆ. ಆಫ್ ಸೀಸನ್ ಪ್ರೊಡಕ್ಷನ್ ಇದು ಯಶಸ್ವಿಯಾಗಿ ಮಾಡಬಹುದು. ಹೌದು, ಇರುವ ಸ್ವಲ್ಪ ಜಮೀನಿನಲ್ಲೇ ಅಥವಾ ಇರುವ ತಮ್ಮ ಜಮೀನಿನಲ್ಲೇ ಒಂಥರ ವಿಶೇಷವಾದ ವಿನ್ಯಾಸ ಮಾಡಿಕೊಂಡು ಬೆಳೆಯುವ ಪದ್ಧತಿ ಇದು. ಹೌದು, ನಮ್ಗೀಗ ಮಾಡಕ್ಕಾಗಲಿಲ್ಲ, ಜಾಗ ಇಲ್ಲ ಅಂತ ಒಂದು ಕೊರತೆ ಅಥವಾ ಏನಿರುತ್ತೆ ಮನಸ್ಥಿತಿ, ಅದನ್ನ ಬಿಟ್ಟು ನಮ್ಗೆ ಆಸಕ್ತಿ ಇದ್ರೆ ಎಲ್ಲಾ ತರದ ಗಿಡಗಳನ್ನ ಇಟ್ಕೊಂಡು ಸಂತೋಷ ಪಡ್ಕೊಂಡು. ಹೌದು, ಕೆಲವೊಬ್ರು 2-3 ಬೆಳೆಗಳನ್ನ ನಿಬಿಡ ನಾಟಿ ಪದ್ಧತಿಯಲ್ಲಿ ಬೆರೆಸಿ ಬೆಳೆಯೋದಿದೆ. ಅದಿನ್ನು ಇತ್ತೀಚಿನ ಒಂದು ಸಂಶೋಧನೆ ಆಗ್ತಾ ಇರ್ತಕ್ಕಂಥದ್ದು. ಯಾಕೆಂದ್ರೆ ಹೊಂದಾಣಿಕೆಯ ತತ್ವ ನಾವು ನೋಡ್ಬೇಕಾಗುತ್ತೆ. ಅಷ್ಟು ಇನ್ನು ಯಶಸ್ವಿಯಾಗಿಲ್ಲ. ನಾನು ಇನ್ನೊಂದು ಬೆಳೆ ಹೇಳೋದು ಮರೆತೆ, ಅಧಿಕ ಸಾಂದ್ರ ಬೇಸಾಯದಲ್ಲಿ ಬಾಳೆ ಯಶಸ್ವಿಯಾಗಿ ಬರೆದಿರುತ್ತೆ. ಬಾಳೆ ಬೇಸಾಯದಲ್ಲಿ ಹತ್ತತ್ರ 4 ಅಡಿ 4 ಅಡಿ ಒಂದು ಗುಂಡಿಯಲ್ಲಿ 2 ಪಿಳ್ಳೆಗಳು 3 ಪಿಳ್ಳೆಗಳನ್ನ ಹಾಕುವಂತದ್ದು, ಅಥವಾ ಸಾಲು ಪದ್ಧತಿ ಅಥವಾ ಪೇಲ್ ರೋ ಸಿಸ್ಟಮ್ ಅಂತ ಹೇಳ್ತೀವಿ, ಜೋಡಿ ಸಾಲು ಪದ್ಧತಿ. ಕಡಿಮೆ ಪ್ರದೇಶ, ಅಧಿಕ ಸಂಖ್ಯೆಯ ಗಿಡಗಳು, ಅಧಿಕ ಗೊನೆಗಳು, ಒಳ್ಳೆ ತೂಕ, ಒಳ್ಳೆ ಇಳುವರಿ. ಹೌದು, ಬಹಳ ಯಶಸ್ವಿಯಾಗಿದೆ ಬಾಳೆ ಬೇಸಾಯದಲ್ಲೂ ಕೂಡ. ಇದಕ್ಕೆ ಪೂರ್ವಕವಾಗಿ ಕೆಲಸಗಳನ್ನು ಮಾಡಬೇಕು. ಸುಮ್ಮನೆ ಏನೋ ಗಿಡ ಹಾಕಿದ್ವಿ ಅಂತಂದ್ರೆ ಅಲ್ಲಿ ಮುಗಿತು ಅಂತ ಅನ್ಕೊಂಡು ಸುಮ್ಮನೆ ಇರೋದಲ್ಲ. ಸುಮ್ಮನೆ ಇದ್ರೆ ಆಗೋದಿಲ್ಲ, ಕೆಲಸ ಮಾಡ್ತಾ ಇರಬೇಕು. ಗೊಬ್ಬರ ಕೊಡಬೇಕು. ಕಾಫಿ ಗಿಡವನ್ನ ಹಾಗೆ ಬಿಟ್ರೆ ಫಸಲು ಸಿಗುತ್ತಾ? ಸಿಗೋದಿಲ್ಲ. ನಾವು ಸರಿಯಾದ ಟೈಮ್ ನಲ್ಲಿ ಕಪ್ಪತ್ ಮಾಡ್ಬೇಕು, ನೀರನ್ನ ಕೊಡಬೇಕು ಹೂವಾದಾಗ, ಮತ್ತೆ ಗಿಡ ಬಿಡಿಸ್ಬೇಕು, ಮತ್ತೆ ಗೊಬ್ಬರಗಳನ್ನ ನೀಡಬೇಕು. ಹೌದು, ಅವಾಗಾದ್ರೆ ಫಸಲು ಕಚ್ಚು ಅಂತದ್ದು. ಇದ್ರಲ್ಲೂ ಅಷ್ಟೇನೆ ಮಾಡ್ಬೇಕಾಗುತ್ತೆ. ನಿಜ, ಗೊಬ್ಬರ ಗಿಡಗಳ ಸಂಖ್ಯೆಗೆ ನೋಡ್ಕೊಂಡು ಕೊಡ್ತಾ ಇದ್ರೇನೆ ಒಳ್ಳೇದು, ಇಲ್ಲಾಂದ್ರೆ ಸಣ್ಣಕ್ಕಾಗಿರ್ತವೆ, ಸರಿಯಾಗಿ ನಾವು ಅನ್ಕೊಂಡಂಗೆ ಬೆಳವಣಿಗೆ ಆಗುದಿಲ್ಲ. ಆಗುದಿಲ್ಲ. ಹೌದು, ಇದು ಹೇಳ್ಬೇಕು ಅಂತ ಹೇಳಿದ್ರೆ ಮಾಮೂಲಿ ಮನುಷ್ಯ ಬೆಳೆಸೋದಕ್ಕೂ ಒಬ್ಬ ಉತ್ಕೃಷ್ಟ ಕ್ರೀಡಾಪಟುವನ್ನ ಹೇಗೆ ಅಭಿವೃದ್ಧಿ ಪಡಿಸಿ ಮತ್ತೆ ಅವನು ಗೋಲ್ಡ್ ಮೆಡಲ್ ಗೆಲ್ತಾರಲ್ಲ, ಆ ರೀತಿ ಬೆಳೆಸ್ಬೇಕು. ಮತ್ತೆ ಇನ್ನೊಂದ್ ರೀತಿಯಲ್ಲಿ ನೋಡೋದಾದ್ರೆ, ಈಗ ಒಬ್ಬರೇ ಒಬ್ರು ಮನೆಯಲ್ಲಿ ಇದ್ದಾಗ ಬರುವ ಖರ್ಚು ವೆಚ್ಚಗಳಿಗಿಂತ 4 ಜನ ಸೇರ್ಕೊಂಡಾಗ ಆಗುವ ಖರ್ಚು ವೆಚ್ಚಗಳೇ ಹೆಚ್ಚಿಗೆ ಆಗ್ತವೆ. ಹಂಗೆ ಮಣ್ಣಿನ ಫಲವತ್ತತೆಗೆ ಪೂರಕವಾಗಿ ಗೊಬ್ಬರ, ನೀರು, ಮತ್ತೊಂದು ಮಗದೊಂದು ಮಾಡ್ಲಿಕ್ಕೆ ತುಸು ವೆಚ್ಚ ಆಗ್ಬಹುದು, ಅದಕ್ಕಿಂತ ಒಳ್ಳೆ ಇಳುವರಿ ಆದಾಯ ಸಿಕ್ಕೇ ಸಿಗುತ್ತೆ.

ನೂರಾರು ಜನ ಹಸುಗಳನ್ನ, ಎಮ್ಮೆಗಳನ್ನ, ಆಡುಗಳನ್ನ, ಹಂದಿಗಳನ್ನ, ಕೋಳಿಗಳನ್ನ ಸಾಕೊಂಡು ವರಮಾನವಾಗಿಯೂ ಆ ಕಸಬನ್ನ ಸ್ವೀಕರಿಸಿಕೊಂಡು ಈ ಕಡೆ ಸಾವಯವ ಗೊಬ್ಬರಗಳನ್ನು ಪಡೆದುಕೊಂಡು ಕೃಷಿಗೆ ಪೂರಕವಾಗಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಂತ ಹೋಗ್ತಿರ್ತಾರೆ. ದನಕರುಗಳು, ಪ್ರಾಣಿ ಪಕ್ಷಿಗಳು ಬೇಸಾಯಕ್ಕೆ ಬಲ ನೀಡುತ್ತವೆ, ಪ್ರಯೋಜನಕ್ಕೂ ಬರ್ತವೆ, ರೈತನಿಗೂ ಈ ಕೆಲಸ ಹಿತವಾದದೆ. ಇದಲ್ದಲನೆ ಹಸಿರೆಲೆ ಬೆಳೆಗಳ ಸಾಗುವಳಿ, ಮರಗಳ ಹಸಿರು ಸೊಪ್ಪು, ಹಾಗೆ ಮರಗಳಿಂದ ಬಿದ್ದ ಒಣಗಿದ ಎಲೆ, ಹಣ್ಣು ಹಂಪಲು ಇತ್ಯಾದಿಗಳನ್ನು ಸಾವಯವ ಗೊಬ್ಬರ ಮಾಡಿಕೊಳ್ಳಿಕ್ಕೆ, ಬೆಳೆಗಳಿಗೆ ಪೂರೈಕೆ ಮಾಡಲಿಕ್ಕೆ ಉಪಯೋಗಿಸಿಕೊಳ್ಬಹುದು. ತೋಟಗಳಲ್ಲಿ ಒಂದೆರಡು ಜಾತಿಯ ಗಿಡ ಮರಗಳಿರೋದಕ್ಕಿಂತ ಹತ್ತಾರು ಜಾತಿಯ ಮರಗಳಿದ್ರೆ ಕಾಫಿ, ಕಾಳುಮೆಣಸು ಮತ್ತಿತರ ಬೆಳೆಗಳು ಚೆನ್ನಾಗಿ ಬರ್ತವೆ ಅಂತ ಅನ್ಕೊಂಡು ಅನುಭವಿಗಳು ಹೇಳೋದಿದೆ. ಸ್ವಾಭಾವಿಕವಾಗಿ ಬೆಳೆಯುವ ವೃಕ್ಷಗಳನ್ನ ಉತ್ತೇಜನ ಮಾಡ್ತಾ ಹೋದ್ರೆ ಅನುಕೂಲಕರ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತ ಅನ್ಕೊಂಡು ಬಲ್ಲವರು ನುಡಿಯೋದಿದೆ ಅಲ್ವಾ? ಇದುವರೆಗೆ ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಪಡಿಸಿದವರು ಡಾಕ್ಟರ್ ವಿಜಯ್ ಅಂಗಡಿ. ಈಗ ಒಂದು ಜಾನಪದ ಹಾಡು. ಸುಗಿ ಮಾಡನು ಬಾರವ ಗೆಳತಿ, ಎಗ್ಗಿಲ್ಲದೆ ಸುಮ್ಮನ್ಯಾಕೆ ಕುಂತಿ, ಎಗ್ಗಿಲ್ಲದೆ ಸುಮ್ಮನ್ಯಾಕೆ ಕುಂತಿ. ಸುಗಿ ಮಾಡನು ಬಾರವ ಗೆಳತಿ, ಎಗ್ಗಿಲ್ಲದೆ ಸುಮ್ಮನ್ಯಾಕೆ ಕುಂತಿ. ಅಗದ ಫಲಗಾಳ ಕೊಯ್ಯಲು ಹೊಲದಾವ, ಅಗದ ಫಲಗಾಳ ಕೊಯ್ಯಲು ಹೊಲದಾವ, ರೊಗಿಲೆ ಕರೆದಾರೆ ಹಿಗ್ಗಿಲಿ ಹೋಗಿ, ರೊಗಿಲಿ ಕರೆದಾರೆ ಹಿಗ್ಗಿಲಿ ಹೋಗಿ. ಸುಗಿ ಮಾಡನು ಬಾರವ ಗೆಳತಿ, ಎಗ್ಗಿಲ್ಲದೆ ಸುಮ್ಮನ್ಯಾಕೆ ಕುಂತಿ, ಎಗ್ಗಿಲ್ಲದೆ ಸುಮ್ಮನ್ಯಾಕೆ ಕುಂತಿ. ಹೊಲದಾವ ಕರೆದಾರೆ ಹೋಗಲೇಬೇಕು, ಅವನ ನೆಲೆಯನ್ನು ತಿಳಿಯಲೇಬೇಕು. ಹೊಲದಾವ ಕರೆದಾರೆ ಹೋಗಲೇಬೇಕು, ಅವನ ನೆಲೆಯನ್ನು ತಿಳಿಯಲೇಬೇಕು. ಕುಲದಾವನೆಂದವನ ಸಲುಗೆಯ ಸಾಕು, ಕುಲದಾವನೆಂದವನ ಸಲುಗೆಯ ಸಾಕು. ಬಲುಜೋಕ್ಯಾಗಿರಬೇಕು, ಬಲುಜೋಕ್ಯಾಗಿ ಇರಲೇಬೇಕು. ಹೊಲದೋಳು ಬೆಳೆಸಿದ್ದ ಹುಳಿ ಮೆಕ್ಕಿಯ ಕಸ, ಹೊಲದೋಳು ಬೆಳೆಸಿದ್ದ ಹುಳಿ ಮೆಕ್ಕಿಯ ಕಸ, ಕಳೆದ ಕೋಲಿಯ ಬಾಚಿ, ಕಳೆದ ಕೋಲಿಯ ಬಾಚಿ ಕೊಯ್ಯೋಣು ಬಾಗೆಳತಿ, ಕಳೆದ ಕೋಲಿಯ ಬಾಚಿ ಕೊಯ್ಯೋಣ ಬಾಗೆಳತಿ. ಸುಗಿ ಮಾಡನು ಬಾರವ ಗೆಳತಿ, ಎಗ್ಗಿಲ್ಲದೆ ಸುಮ್ಮನ್ಯಾಕೆ ಕುಂತಿ, ಎಗ್ಗಿಲ್ಲದೆ ಸುಮ್ಮನ್ಯಾಕೆ. ಜನಪದ ಗೀತೆಯನ್ನು ಕೇಳಿದಿರಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ನಾಳಿನ ಕಿಸಾನ್ ವಾಣಿಯಲ್ಲಿ ವಿವಿಧ ಬೆಳೆಗಳಲ್ಲಿ ನಿಬಿಡ ನಾಟಿ ಪದ್ಧತಿ, ಈ ಕುರಿತು ಗೋಣಿಕೊಪ್ಪದ ಕೃಷಿ ವಿಜ್ಞಾನ ಕೇಂದ್ರದ ಡಾಕ್ಟರ್ ಪ್ರಭಾಕರ್ ಅವರೊಡನೆ ಮಾತುಕತೆ ಮುಂದುವರಿಯುವುದು. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು, ಕೋಟಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲು. ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ, ಕೃಷಿತೋ ನಾಸ್ತಿ ದುರ್ಭಿಕ್ಷ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಕೇಳಿದಿರಿ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಇದು ಆಕಾಶವಾಣಿಯ ಮಡಿಕೇರಿ ಕೇಂದ್ರ. ಸುದ್ದಿ ಜುಂಪೆ ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್. ಎಲ್ಇಡಿ ಫ್ರಿಡ್ಜ್ ವಾಷಿಂಗ್ ಮಿಷಿನ್ ಅಲ್ಮಿರಾ ಪಾಟ್ ಸೋಫಾ ಬೆಡ್ ಎಲ್ಲವೂ ರಿಯಾಯಿತಿ ದರದಲ್ಲಿ. ಎಲ್ಲಾ ಎಲೆಕ್ಟ್ರಾನಿಕ್ ವಸ್ತುಗಳ ಖರೀದಿಗೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್ ನಿಯರ್ ಮಾರ್ಕೆಟ್ ಮಹದೇವಪೇಟೆ ಮಡಿಕೇರಿ. ಕಾಲ್ 0872-230018. ಸುದ್ದಿ ಜಂಪೆ ಓದ್ತಾ ಇರೋ ಕಲ್ಲು ಮುಟ್ಲು ಜಶ್ಮಿ ಚಿಂತು. ಜಂಪೆನ ವಿವರ. ಕೊಡಗು ಜಿಲ್ಲೆಯಲ್ಲಿ ಪ್ರಸಕ್ತ ಸಾಲಿ ಮಳೆಗಾಲದ ಆಗುವ ಹಾನಿನ ನಿಭಾಯಿಸಿಕೆ ಮತ್ತೆ ಕೋವಿಡ್ 19 ಹರಡದಂಗೆ ತಡೆಗಟ್ಟಿಗೆ ಮುಂಜಾಗ್ರತಾ ಕ್ರಮ ಆಗಿ ನೋಡಲ್ ಅಧಿಕಾರಿಗಳ ಹಂಗೆ ಹೆಚ್ಚುವರಿ ಹೋಬಳಿವಾರು ಸಹಾಯಕ ನೋಡಲ್ ಅಧಿಕಾರಿಗಳನ್ನ ಜಿಲ್ಲಾಧಿಕಾರಿ ಡಾ ಬಿ ಸತೀಶವು ನಿಯೋಜನೆ ಮಾಡಳು. ಕೊಡಗು ಜಿಲ್ಲೆಯಲ್ಲಿ ಕರ್ನಾಟಕ ಪ್ರೈವೇಟ್ ಮೆಡಿಕಲ್ ಎಸ್ಟಾಬ್ಲಿಷ್ಮೆಂಟ್ ಆಕ್ಟ್ ಕಾಯ್ದೆ ಅಡಿಲಿ ನೋಂದಣಿಯಾದ ಪ್ರೈವೇಟ್ ವೈದ್ಯಕೀಯ ಕ್ಲಿನಿಕ್ ನರ್ಸಿಂಗ್ ಹೋಂಗಳ ನಿಯಮಗಳನ್ನ ಪಾಲಿಸೋಕು ತಿಳಿ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾ ಅರವಿಂದ್ ಟಿಶವ್ ತಿಳಿಸಳು. ರೋಗಿಗ ಆಸ್ಪತ್ರೆಗೆ ಹೋಗನ ಪರವಾನಗಿ ಪ್ರಮಾಣ ಪತ್ರನ ಸಾರ್ವಜನಿಕರಿಗೆ ಕಾಣುವಂಗೆ ಪ್ರದರ್ಶಿಸಕ್ಕೂ, ಕಡ್ಡಾಯಾಗಿ ಕೆಪಿಎಂಇಲಿ ನೋಂದಾಯಿಸಿಕೊಳ್ಳಕ್ಕೂ, ಖಾಸಗಿ ವೈದ್ಯಕೀಯ ಸಂಸ್ಥೆಯಲ್ಲಿ ಉತ್ಪತ್ತಿಯಾಗುವ ತ್ಯಾಜ್ಯನ ನೋಂದಾಯಿತ ಏಜೆನ್ಸಿಗೆ ಮಾತ್ರ ವಿಲೇವಾರಿ ಮಾಡಕ್ಕೂ, ಕೆಪಿಎಂಇ ಅನುಮೋದನೆ ಮಾಡಿದ ಎಲ್ಲ ಷರತ್ತುಗಳನ್ನು ಖಾಸಗಿ ವೈದ್ಯಕೀಯ ಸಂಸ್ಥೆಗೆ ಪಾಲಿಸಕು ತಿಳಿ ಆರೋಗ್ಯಾಧಿಕಾರಿಯು ಸೂಚನೆ ನೀಡಳು. ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಮಳೆ ಹಾನಿ ಸಂದರ್ಭದಲ್ಲಿ ನಿರ್ವಹಣೆ ಮಾಡಿಕೆ ಮುಖ್ಯ ನೋಡಲ್ ಅಧಿಕಾರಿ ಹಂಗೆ ನೋಡಲ್ ಅಧಿಕಾರಿಗಳನ್ನು ನೇಮಕ ಮಾಡಲು ದಿನದ 24x7 ಉಚಿತ ದೂರವಾಣಿ ಸಂಖ್ಯೆ 1912 ನಂಬರ್ಗೆ ಕರೆ ಮಾಡಿ ಮಳೆ ಹಾನಿಗೆ ಸಂಬಂಧಪಟ್ಟ ಮಾಹಿತಿ ಹಂಗೆ ಇತರೆ ವಿದ್ಯುತ್ತಿಗೆ ಸಂಬಂಧಿಸಿದ ದೂರುಗಳನ್ನು ನೀಡಕ್ಕೆ ತಿಳಿ ಸರ್ಕಾರಿ ನಿರ್ವಹಣಾಧಿಕಾರಿಯು ತಿಳಿಸಳು. 2021-22 ಸಾಲಿನ ಮಾರ್ಚ್ ಮತ್ತು ಏಪ್ರಿಲ್ ತಿಂಗಳಲ್ಲಿ ನಡೆದ ಎಸ್ಎಸ್ಎಲ್ಸಿ ಫಲಿತಾಂಶ ಪ್ರಕಟ ಆಗಿದ್ದು, ಕೊಡಗು ಜಿಲ್ಲೆಯಲ್ಲಿ 6317 ವಿದ್ಯಾರ್ಥಿಗಳಲ್ಲಿ 5776 ವಿದ್ಯಾರ್ಥಿಗ ಪಾಸ್ ಆಗಿದ್ದು ಶೇಕಡ 91.44% ಫಲಿತಾಂಶ ಬಂದಿತು. ಮಡಿಕೇರಿ ತಾಲೂಕಿಗೆ 95.47%, ವಿರಾಜಪೇಟೆ ತಾಲೂಕಿಗೆ 87.69%, ಸೋಮರಪೇಟೆ ತಾಲೂಕಿಗೆ 91.45%, ಹಾಗೆ ಜಿಲ್ಲೆಯಲ್ಲಿ 622 ಅಂಕನ 4 ವಿದ್ಯಾರ್ಥಿಗ, 621 ಅಂಕನ 4 ವಿದ್ಯಾರ್ಥಿಗ, 620 ಅಂಕನ 5 ವಿದ್ಯಾರ್ಥಿಗ, ಹಾಗೆ 619 ಅಂಕನ 5 ವಿದ್ಯಾರ್ಥಿಗ ಗಳಿಸಲು ತಿಳಿ ಸಾರ್ವಜನಿಕ ಶಿಕ್ಷಣ ಇಲಾಖೆನ ಉಪನಿರ್ದೇಶಕರಾದ ವೇದಮೂರ್ತಿ ಅವರು ತಿಳಿಸಳು. ಕೊಡಗು ಜಿಲ್ಲೆನ ಎಲ್ಲಾ ಕಡೆಗಳಲ್ಲಿ ಕಳೆದ ಕೆಲವು ದಿನಗಳಿಂದ ಮಳೆ ಆಗ್ತಾ ಇದ್ದು ಈ ಮಳೆಯಿಂದಾಗಿ ಅಲ್ಲಲ್ಲಿ ತುಂಬಾ ನಷ್ಟದ ವರದಿಯಾಗಿಟ್ಟು ಹಾರಂಗಿ ಜಲಾಶಯ ಸೇರಿದಂತೆ ಕಾವೇರಿ ಹರಿಯುವ ಪ್ರದೇಶ ಹೊಳೆ ತೋಡುಗಳಲ್ಲಿ ನೀರಿನ ಮಟ್ಟ ಜಾಸ್ತಿಯಾಗಿದ್ದು ಕಂಡುಬಂದಿತು. ಕೆಲವು ಕಡೆಗಳಲ್ಲಿ ವಿದ್ಯುತ್ ತಂತಿಗಳ ಮೇಲೆ ಮರಗ ಬಿದ್ದಿರುವುದು, ಹಾಗೆ ಕೆಲವು ಕೃಷಿ ಫಸಲಿನ ಮೇಲೆ ನೀರು ತುಂಬಿರುವ ಘಟನೆ ಕೂಡ ನಡೆದಿಟ್ಟು ಸಭೆ ಸಮಾರಂಭಗ ಕ್ರೀಡಾಕೂಟಗಳಿಗೆ ಕೂಡ ಈಗಿನ ವಾತಾವರಣದ ಅಡಚಣೆಯಾಗಿಟ್ಟು. ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಆದ ಜಿಲ್ಲಾಧಿಕಾರಿಗಳ ನಡೆ ಹಳ್ಳಿಯ ಕಡೆಗೆ ತಾಲೂಕು ಮಟ್ಟದ ಸಭೆ 27 ದೇವಣಗೇರಿ ವಿಎಸ್ಎಸ್ಎನ್ ಕಟ್ಟಡದಲ್ಲಿ ಆಯೋಜಿಸಲಾಗುತ್ತೆ. ತಹಶೀಲ್ದಾರ್ ಡಾ ಆರ್ ಯೋಗಾನಂದ ಅವರು ತಿಳಿಸಲು. ಈ ಗ್ರಾಮಕ್ಕೆ ಸಂಬಂಧಪಟ್ಟವು ಆರ್ಟಿಸಿ ಲೋಪಗಳ ತಿದ್ದುಪಡಿ, ಪೌತಿ ಖಾತೆ, ಇಂದಿರಾಗಾಂಧಿ ವೃದ್ಧಾಪ್ಯ ವೇತನ, ಮತದಾರರ ಪಟ್ಟಿಲಿ ಪರಿಷ್ಕರಣೆ ಸೇರಿದಂತೆ ಇನ್ನಿತರ ಸಮಸ್ಯೆಗಳ ಬಗ್ಗೆ ದೂರು ಅರ್ಜಿನ ಸ್ವೀಕಾರ ಮಾಡುವ ಕಾರ್ಯಕ್ರಮ ಕೈಗೊಳ್ಳಲು ತಿಳಿ ಪ್ರಕಟಣೆ ತಿಳಿಸಲು. ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆಯಲ್ಲಿ ಕೆಲಸ ಮಾಡುತ್ತಿರುವ ಕೊಡಗು ಜಿಲ್ಲೆಯ ಕುಶಾಲನಗರಲ್ಲಿರುವ ಮೌಲನ ಅಜಾದ್ ಆಂಗ್ಲ ಮಾಧ್ಯಮ 6ನೇ ತರಗತಿಗೆ ದಾಖಲಾಕೆ ಅರ್ಜಿ ಕರೆದೊಳು. ಅರ್ಜಿ ಹಾಕಿಕೆ ಆಖೇರ ದಿನ 25. ಕರ್ನಾಟಕ ಬಾಕ್ಸರ್ ತಂಡದ ತರಬೇತುದಾರರಾಗಿ ಪೊನ್ನಂಪೇಟೆ ಶರತ್ವು ಆಯ್ಕೆಯಾಗಳು. ಇವು ರಾಜ್ಯ ಮಟ್ಟದ ದಕ್ಷಿಣ ಭಾರತ ಹಂಗೆ ರಾಷ್ಟೀಯ ಮಟ್ಟದ ಬಾಕ್ಸಿಂಗ್ ಸ್ಪರ್ಧೆಯಲ್ಲಿ ಭಾಗವಹಿಸಲು ಇಂದೊಂದು 10 ದಿನಗಳ ಕಾಲ ರಾಜ್ಯದ ಸಬ್ ಜೂನಿಯರ್ ತಂಡಕ್ಕೆ ಬಾಕ್ಸಿಂಗ್ ತರಬೇತಿ ನೀಡಿವೆ. ಭಾರತೀಯ ರೆಡ್ ಕ್ರಾಸ್ ಸೊಸೈಟಿ ಕಡೆಯಿಂದ ರೆಡ್ ಕ್ರಾಸ್ ಸೊಸೈಟಿಯ ಹೊಸ ಶತಮಾನೋತ್ಸವ ಭವನ ಉದ್ಘಾಟನಾ ಜಂಬರ ನಾಳೆ ಹೊತ್ತರೆ 10 ಮಡಿಕೇರಿ ಪೇಟೆನ ಶತಮಾನೋತ್ಸವ ಭವನ ನಡೆದಿದೆ. ಈ ಜಂಬರನ ಪ್ರಾಥಮಿಕ ಮತ್ತು ಪ್ರೌಢಶಿಕ್ಷಣ ಸಚಿವರು ಹಾಗೆ ಕೊಡಗು ಜಿಲ್ಲಾ ಉಸ್ತುವಾರಿ ಸಚಿವರಾದ ಬಿಸಿ ನಾಗೇಶವು ಉದ್ಘಾಟಿಸುವೆ. ಕರ್ನಾಟಕ ಕೌಶಲ ಅಭಿವೃದ್ಧಿ ನಿಗಮ ಹಂಗೆ ಎಚ್ಸಿಎಲ್ ಟೆಕ್ನಾಲಜಿ ಸಂಸ್ಥೆಯವರ ಕುಡುಕೂಟಲಿ ಟಿಚ್ಬಿ ಯೋಜನೆಗೆ ಅರ್ಹ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡುವ ಸಂಬಂಧ 23 ಹೊತ್ತಾರೆ 9 ಕುಶಾಲನಗರದ ಅನುಗ್ರಹ ಪ್ರಥಮ ದರ್ಜೆ ಕಾಲೇಜಲ್ಲಿ ಕಾರ್ಯಾಗಾರ ನಡೆದಿದೆ. ಶೈಕ್ಷಣಿಕ ವರ್ಷದ ಮಂಗಳೂರು ವಿಶ್ವವಿದ್ಯಾನಿಲಯದ ಪದವಿ ಮಟ್ಟದಲ್ಲಿ ಕೊಡವ ಭಾಷೆನ 2ನೇ ಭಾಷೆಯಾಗಿ ಆಯ್ಕೆಯಾಗಿ ಅಳವಡಿಸಿದ್ದು, ಈ ಭಾಷೆನ ಪಠ್ಯಪುಸ್ತಕಗಳನ್ನು ತಯಾರಿಸಿಕೆ ತಜ್ಞರ ಸಮಿತಿ ರಚಿಸಲಾಗಿತ್ತು. ಈ ಸಮಿತಿ ಸಿದ್ದಪಡಿಸಿರುವ ಪಠ್ಯಪುಸ್ತಕಗಳನ್ನು ಮಂಗಳೂರು ವಿಶ್ವವಿದ್ಯಾನಿಲಯ ಪ್ರಕಟಣೆ ಮಾಡಲಾಗಿತ್ತು. ಕೊಡವ ಭಾಷೆನ ಇದೇ ಸುರಣ ಬಾರಿಗೆ ಬಿಬಿಎ ಬಿಸಿಎ ಪದವಿ ಮಟ್ಟದ ವಿದ್ಯಾರ್ಥಿಗೆ ಕಲಿತಳು. ಹಾಗೆ ಮಂಗಳೂರು ವಿಶ್ವವಿದ್ಯಾಲಯದ ಕುಲಪತಿಯಾಗಿರುವ ಪ್ರೊಫೆಸರ್ ಎಡಪಡಿ ತಾಯವು ಪುಸ್ತಕ ಬಿಡುಗಡೆ ಮಾಡಿ ಮಾತಾಡಿ ಶಿಕ್ಷಣದಲ್ಲಿ ಕೊಡವ ಭಾಷೆಯ ಅಳವಡಿಕೆ ಐತಿಹಾಸಿಕ ಮಹತ್ವದ ವಿಚಾರ ಅಂತ ಹೇಳಿದರು. ಮಡಿಕೇರಿ ಪೇಟೆನ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತು ಸಂತ ಮೈಕಲರ ಪ್ರೌಢಶಾಲೆಯಲ್ಲಿ 21-22 ನಡೆಯುವ ಪದವೀಧರರ ಪ್ರಾಥಮಿಕ ಶಿಕ್ಷಕರ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಯಾವುದೇ ಅವ್ಯವಹಾರ ಇಲ್ಲದಂಗೆ ಸುಗಮವಾಗಿ ನಡೆಸಿಕೆ ಪರೀಕ್ಷಾ ಕೇಂದ್ರಗಳ ಸುತ್ತಲಿನ 200 ವ್ಯಾಪ್ತಿನ ನಿರ್ಬಂಧಿತ ಸ್ಥಳ ತಿಳಿ ಘೋಷಿಸಿಕೆ ಜಿಲ್ಲಾಧಿಕಾರಿ ಹಂಗೆ ಜಿಲ್ಲಾ ದಂಡಾಧಿಕಾರಿ ಡಾ ಬಿ ಸತೀಶವು ಆದೇಶ ಹೊರಡಿಸಳು. ಕರ್ನಾಟಕ ಸರ್ಕಾರ ಬೇರೆ ಬೇರೆ ಇಲಾಖೆಗಳ ಅಧಿಕಾರಿಗಳ ಮತ್ತು ನೌಕರರ ಇಲಾಖಾ ವಿಚಾರಣೆಗೆ ಸಂಬಂಧಪಟ್ಟಂಗೆ ಕೊಡಗು ಜಿಲ್ಲಾಡಳಿತ ನಾಳೆ ಹೊತ್ತಾರೆ 10 ಗಂಟೆಯಿಂದ ಸರ್ಕಾರಿ ನೌಕರರ ಆಪಾದಿತ ದುರ್ನಡತೆಗೆ ಸಂಬಂಧಪಟ್ಟಂಗೆ ಕರ್ನಾಟಕ ನಾಗರಿಕ ಸೇವಾ ಶಿಸ್ತಿನ ಕ್ರಮ ತಗಡುವ ನಿಟ್ಟಲ್ಲಿ ನೌಕರರ ವಿರುದ್ದ ಇಲಾಖಾ ವಿಚಾರಣೆಯಲ್ಲಿರುವ ವಿಳಂಬನ ತಡೆಗಟ್ಟುವ ನಿಟ್ಟಲ್ಲಿ ಒಂದು ದಿನದ ಇಲಾಖಾ ವಿಚಾರಣೆ ಕಾರ್ಯಾಗಾರ ಪ್ರವಾಸೋದ್ಯಮ ಇಲಾಖೆನ 1ನೇ ಮಹಡಿಯಲ್ಲಿ ನಡೆದಿದೆ. ಇದರಲ್ಲಿ ನುರಿತ ಸಂಪನ್ಮೂಲ ವ್ಯಕ್ತಿಗ ಭಾಗವಹಿಸುವೆ. ಕೊಡಗು ಜಿಲ್ಲೆನ ಎಲ್ಲಾ ಇಲಾಖೆಗಳ ಮುಖ್ಯಸ್ಥರು ಹಾಜರಾಗಿ ಈ ಕಾರ್ಯಾಗಾರದ ಪ್ರಯೋಜನ ಪಡ್ಕೊಳ್ಳೋಕು ತಿಳಿ ಪ್ರಕಟಣೆ ತಿಳಿಸೋಳು. ಇಲ್ಲಿಗೆ ಇಂದಿನ ಸುದ್ದಿ ಚಂಪೆ ಮುಕ್ತ. ಸುದ್ದಿ ಜುಂಪೆ ಪ್ರಸಾರವಾಯಿತು. ಪ್ರಾಯೋಜಕರು ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಹದೇವಪೇಟೆ, ಮಡಿಕೇರಿ. ಕಾಲ್ 0827220018. ಕೇಳುಗರೆ, ಈಗ ಜಾಹೀರಾತುಗಳು. ಕರ್ನಾಟಕದಾದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ವಿರಾಜಪೇಟೆ ತಾಲೂಕು ಐಮಂಗಲ ಮಗ್ಗುಲ ವೈಪಡ ಗ್ರಾಮಕ್ಕೆ ಅಡಂಗನ ಶ್ರೀ ಭದ್ರಕಾಳಿ ದೇವಡ ಬೋರ್ಡ್ ನಂಬರ ಮಾರಿಪತ್ಲ ಇಂದು ಬೈಟಾಪಕ 8 ಗಂಟೆಕ್ ಮುಂದೆ ಊರುಕಾರ ಕೂಡಿತು ದೇವಳ ಕೊಂಡಬಪ್ಪ ಬೈಟ್ 11 ಗಂಟೆ ಇಂಜ ಮನೆ ಮನೆಕ್ ಕಳಿಪತ್ವ ಇರೋದಂಗ ಬೊಳ್ಳಿಯಾಚೆ ವೈಪತ್ತು 5 ಗಂಟೆಕ್ ದೇವಸ್ಥಾನದ್ಲ ಕಲಿ ಮರಿಯೋ ಇರೋತ್ತೊಂದಂಗ ಚೆನ್ನಿಯಾಚೆ ಪೊಲಾಕ 11 ಗಂಟೆಕ್ ಕುದುರೆ ಕಟ್ಟುವ ಮಧ್ಯಾಹ್ನ 1 ಗಂಟೆಕ್ ಮಾಚಟ್ಟಿ ಪರೇಲ್ ಕುದುರೆ ಆಟ 8 ಗಂಟೆಕ್ ತೆರೆ ಕಟ್ಟುವ ಇರೋ ದಂಡಂಗ ನಾರಾಚೆ ಮಧ್ಯಾಹ್ನ 1 ಗಂಟೆಕ್ ಕುಂದನು ಚೂಳೆಯು ಪೊರಡುವ 23ಂಗ ಕಳ ಮಡುಕುವ ಭಕ್ತಾದಿಯೆಲ್ಲ ಬಂತು ಕೂಡಿ ಆಡೋಣ ತಕ್ಕ ಮುಖ್ಯಸ್ಥ ಆಡಳಿತ ಮಂಡಳಿಕಾರ ಪಿಂಜ ಊರುಕಾರ ಕಟ್ಟಂಡಿತು. Trinity PU and First Grade College. Admissions open now for Science, Commerce and Arts. Join Trinity PU and First Grade College, Vijayanagara, Mysuru. Call 7760-4356. ಎರಡರಿಂದ 6 ವರ್ಷದೊಳಗಿನ ನಿಮ್ಮ ಪುಟ್ಟ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣಕ್ಕಾಗಿ ಸಂಪರ್ಕಿಸಿ ಛೋಟಾ ಚಾಂಪ್ಸ್ ಗುರುಕುಲಂ ವಿರಾಜಪೇಟೆ. ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ, ಯುಕೆಜಿ, ಡೇ ಕೇರ್, ವಾಹನ ವ್ಯವಸ್ಥೆ ಲಭ್ಯ. ಛೋಟಾ ಚಾಂಪ್ಸ್ ಗುರುಕುಲಂ ಅಪೋಸಿಟ್ ಸೆರೆನಿಟಿ ಹಾಲ್, ವಿಜಯನಗರ, ವಿರಾಜಪೇಟೆ. ಇಲ್ಲಿಗೆ ಶಿಕ್ಷಕಿಯರು ಆಯಾ ಡ್ರೈವರ್ ಬೇಕಾಗಿದ್ದಾರೆ. ಮೊಬೈಲ್ 9448019615. ಜಿಮ್ಮಿ ಗಾರ್ಮೆಂಟ್ಸ್ ಮತ್ತಿಕೆರೆ ಬೆಂಗಳೂರು. ನಗರ ಸಾಂಪ್ರದಾಯಿಕ ಉಡುಪಾನ ಕರ್ತಕುಪ್ಯ, ಬೊಳ್ತಕುಪ್ಯ, ಚಾಲೆ, ಮಕ್ಕಳ ಕುಪ್ಯ, ಚಾಲೆ, ಮಂಡೆ ತುಣಿ, ಪುದಿಯ ಪುದಿಯ ಡಿಸೈನ್ ರ ಪೀಚಗತ್ತಿ, ಪೊಮ್ಮಕ್ಕಳ ಕೋರಿ ಚೌಕ, ಮುಸ್ಕೋಲಿ, ಮಂಗಲಕರಕ ಬೋಣಿಯನ ಎಲ್ಲಾ ಸಾಮಗ್ರಿ ಕಟ್ಟುವ ನಿಂಕ್ ಬೋಂಡಿಯ ಸಾಮಗ್ರಿನ ಆನ್ಲೈನ್ ಮನೆಗೆ ತಿಡುವ ವ್ಯವಸ್ಥೆಯೂ ಉಂಟು. ಅವರ ಮಾಹಿತಿಗೆ ಕ್ವಾಟ್ರಮಳ ಪೂಣಚ್ಚ, ಪೂವಯ್ಯ 9980940022, ಇಲ್ಲೆಂಗಿ 9990707576. ಭಾರತೀ ರೇಡಿಯೋ ಹೌಸ್ ನಲ್ಲಿ ಎಲ್ಇಡಿ, ಫ್ರಿಜ್, ವಾಷಿಂಗ್ ಮಷಿನ್, ಎಲ್ಲಾ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಮೇಲೆ 0% ಇಂಟ್ರೆಸ್ಟ್ ನಲ್ಲಿ ಸಾಲ ಸೌಲಭ್ಯ. ಭಾರತೀ ರೇಡಿಯೋ ಹೌಸ್, ಹಿಲ್ ರೋಡ್, ಮಡಿಕೇರಿ, ಮೇನ್ ರೋಡ್, ಗೋಣಿಕೊಪ್ಪ. ಕರ್ತ ಮಾಡ ಒಕ್ಕತ್ರ ಗುರುಕರ್ಣಂಗ್ ಕೊಡಪ ಕಾರ್ಯತ್ನ ಇದೇ ಇರೋದಂಗ್ ಬೊಳ್ಳಿಯಾಚೆ ಬಿರುನಾಣಿ ಗ್ರಾಮತ್ಲುಳ್ಳ ಒಕ್ಕ ಕೈ ಮಡ್ತಲು ಬೆಚ್ಚಂಡಿತ್. ಒಕ್ಕಕಾರ ತಾಮನೆ ಪೊಮ್ಮಕ್ಕ ಬೆಂದು ಚಂಗಾದ್ಯ ಸಂಸಾರಡೆ ಬಂತು ಗುರುಕಾರಣಂಡ ಆಶ್ವಾದ ಪಡೆದೋಣ ಅಧ್ಯಕ್ಷ ಆಡಳಿತ ಮಂಡಳಿ ಪಿಂಜ ಕರ್ತ ಮಾಡ ಒಕ್ಕಕಾರ ಕಟ್ಟಂಡಿತ್. ತೇಂಬಾಡ್ ಪುದಿಯ ಕೊಡವ ಸಿನಿಮಾ ನಾಳೆ ಬೊಳ್ಳಿಯಾಚೆ ಗೋಣಿಕೊಪ್ಪತ್ಲು ಉಳ್ಳ ದುರ್ಗಾ ಭೋಜಿ ಹಾಲಲ್ಲಿ ಪೊಲಕ 11 ಗಂಟೆ ಮಜ್ಜನ 2 ಗಂಟೆ ಪಿಂಜ ಬೈಟಾಪಕ 5 ಗಂಟೆಕ್ ಮೂಂದು ಪ್ರದರ್ಶನ ಕಾಂಬ. ಕೊಡವ ಅಭಿಮಾನಿಯ ಬಂತು ತೇಂಬಾಡ್ ಸಿನಿಮಾ ನೋಟಿ ಪುರುಳು ತಾರಿಯಿಂದ ಕಟ್ಟಣಿತು ತೇಂಬಾಡ್ ಸಿನಿಮಾ ತಂಡ. ಫರ್ನಿಚರ್ ತಗೊಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಪ್ರಿಯ ಶ್ರೋತೃಗಳೇ, ನಿಮ್ಮ ನೆಚ್ಚಿನ ಮಡಿಕೇರಿ ಆಕಾಶವಾಣಿ ಕೇಂದ್ರದಿಂದ ಪ್ರತಿ ಭಾನುವಾರದ ಯುವವಾಣಿ ಕಾರ್ಯಕ್ರಮದಲ್ಲಿ ಮಾರ್ಗದರ್ಶಿ. ಯುವ ಜನತೆಗೆ ಶಿಕ್ಷಣ, ಉದ್ಯೋಗ, ಕೌಶಲ್ಯ ಅಭಿವೃದ್ಧಿ ಹಾಗೂ ವ್ಯಕ್ತಿತ್ವ ವಿಕಸನ ಕುರಿತ ಸರಣಿ ಕಾರ್ಯಕ್ರಮವನ್ನು ಪರಿಣತರು ನಡೆಸಿಕೊಡಲಿದ್ದಾರೆ. ಕೇಳಿ ಪ್ರತಿ ಭಾನುವಾರ ಸಂಜೆ 5 ಗಂಟೆಗೆ ಮಾರ್ಗದರ್ಶಿ. ಕೇಳುಗರೆ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಪ್ರಾಯೋಜಕರು ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1000 ರೂಪಾಯಿಯಂತೆ 12 EMI ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್ ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್ ನಾಪೋಕ್ಲು. ಕಾಲ್ 9900270049. ಸುದ್ದಿ ಸಮಾಚಾರ ಓದಿನುಳ್ಳ ಚೊಟ್ಟಣ ದಿವ್ಯ ಪ್ರದೀಪ್. ಕೈಂಜ ದಂಡು ಮುಂದೆ ದಿನ ತೊಟ್ಟು ಕೊಡಗು ಜಿಲ್ಲೆಯಲ್ಲಿ ಬುಡತೆ ತೊರಂಜಂಡುಳ್ಳ ಕಾತ್ತು ಮಳೆ ನೊಂಡು ಜಿಲ್ಲೆಯ ಜನ ಕಷ್ಟಕ್ಕೆ ಕಣಂಜಿತು. നിനന്ത് ബൈറ്റ് തൊറഞ്ച മഴനുണ്ട് പൊള തോടില് നീരുതുമ്പിത്ത് പറഞ്ഞണുണ്ട് സുമാറ് ജാഗത്ത് തോട്ടത്ത് മരബുദ്ധിത്ത് ഗിട പാളാനതല്ലത്തെ കരണ്ട് വയറ മേലെ മരബുദ്ധിത്ത് കരണ്ട് ഇല്ലത്തെ ജന ഇരുട്ടില് കാല കഴിച്ചുള്ള വറുതിയായിത്ത് അല്ലത്തെ കൃഷി പസലറ മേലെ നീർ നിന്ദിത്ത് ഇക്ക ബേനിര സമയ ആനാനുകൊണ്ട് ഈ സമയത്ത് സഭ സമാരംഭ കളികൂട്ടക്ക് മഴനുണ്ട് തൊന്തരയായിത്ത് ജില്ലര ആരങ്കി ഡാം തുമ്പോക്ക് ഏഴടി മാത്രം ബാക്കിയുണ്ട് അണക്കെട്ട് തുമ്പുചെങ്കി ജനക്ക് പിന്നെ ആസ്തിപാസ്തിക്ക് തൊന്തരയാകത്തനക്ക് ക്രമമെടുത്തവാന്ന് സഹായക കാര്യപാലക അഭ്യന്തര മാഹിതി തന്നിത്ത് കഴിഞ്ഞ മാർച്ച് പിന്നെ ഏപ്രിൽ തിങ്കത്ത് നടന്ന SSLC പരീക്ഷയുടെ റിസൾട്ട് ഇന്ന് ബൊളിപ്പെട്ടിത്ത് ജില്ലയില് ഇതേ ആദ്യായത്ത് 6317 മക്ക പരീക്ഷ എഴുതിത്ത് ഇതത്ത് 5776 മക്ക പാസായിട്ട് 99.44% പന്തിത്ത് മടിക്കേരി താലൂക്കില് 95.47 സോമർപേട്ട താലൂക്ക്